ವರ್ಷದಿಂದ ಒಂದು ಇದ ಆಸೆ ಆಗಿತ್ತು, ಅದು ಇವತ್ತು ಈಡೇರಿಸ್ತಾ ಇದೆ ಅಂತ ನಾನು ತುಂಬಾ ಇಷ್ಟಪಡ್ತಿದ್ದೀನಿ. ಅದರಲ್ಲಿ ದಿನ ಕೆಲಸ ಮಾಡೋ ಅಂತ ಹೆಣ್ಮಕ್ಳಿಗೆ ಈಗ ವಿಮೆ ಮಾಡಿಸ್ತಾ ಇರೋದು ತುಂಬಾ ಯೂಸ್ಫುಲ್ ಆಗತ್ತೆ. ಭಾರತೀಯ ಸೇನಾಪಡೆಗೆ ಬೆಳಗಾವಿಯ ಟೆರಿಟೋರಿಯಲ್ ಆರ್ಮಿ ನೇತೃತ್ವದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿರುವ ಸೈನಿಕರ ನೇಮಕಾತಿ ರ್ಯಾಲಿಯಲ್ಲಿ ಕರ್ನಾಟಕದ ವಿವಿಧೆಡೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಸಮಸ್ಯೆ ಪರಿಹಾರಕ್ಕೆ ಆಯುಕ್ತರಿಂದ ಫೋನ್ಇನ್ ಕಾರ್ಯಕ್ರಮ. ಗೀತೋತ್ಸವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸುವ ಹಿನ್ನೆಲೆ ಕೃಷ್ಣನಗರಿ ಉಡುಪಿಯಲ್ಲಿ ಭರದ ಸಿದ್ಧತೆ. ಕಿದ್ವಾಯಿ ಆಸ್ಪತ್ರೆ ಸಹಯೋಗದಲ್ಲಿ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜನೆಗೆ ಆರೋಗ್ಯ ಸಚಿವರೊಂದಿಗೆ ಸಮಾಲೋಚನೆ, ಸಚಿವ ಕೆಎಚ್ ಮುನಿಯಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ? ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 MHz. ಕಾರ್ಯಕ್ರಮ ಕೃಷಿ ರಂಗ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಹೋಮಿಯೋ ಕೃಷಿ ಇಂದಿನ ಕಾರ್ಯಕ್ರಮದಲ್ಲಿ ಈರುಳ್ಳಿ ಮತ್ತು ಕಡಲೆ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ತೊನಶಾಳ ಗ್ರಾಮದ ರೈತರಾದ ವಿಠಲ್ ಬಸಪ್ಪ ರೂಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ತೊನಶಾಳ ಗ್ರಾಮದ ಸಾವಯವ ಕೃಷಿಕರಾಗಿರುವಂತಹ ವಿಠಲ್ ಬಸಪ್ಪ ರೋಗಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಈರುಳ್ಳಿ, ಕಡಲೆ, ಗೋಧಿ, ಜೋಳ, ತೊಗರಿ ಇನ್ನೂ ಅನೇಕ ಬೆಳೆಗಳನ್ನು ಬೆಳೆದು ಅವರು ಯಶಸ್ಸನ್ನು ಕಂಡಿದ್ದಾರೆ. ವಿಶೇಷವಾಗಿ ಇವರು ಈರುಳ್ಳಿ ಮತ್ತು ಕಡಲೆ ಬೆಳೆಯಲ್ಲಿ ಈ ಹೋಮಿಯೋ ಔಷಧಗಳನ್ನು ಬಳಸಿ ಯಶಸ್ಸನ್ನು ಕಂಡಿದ್ದಾರೆ. ಅವರ ಅನುಭವದ ಮಾತುಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ವಿಠಲ್ ಬಸಪ್ಪ ರೋಗಿಯವರೇ, ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ವಿಠಲ್ ರೋಗಿಯವರೇ, ತಮ್ಮ ಶಿಕ್ಷಣ ಏನಾಗಿತ್ರಿ? ಪಿಯುಸಿ ಸೆಕೆಂಡ್ ಇಯರ್ ಸರ್. ತಾವು ಪಿಯುಸಿ ಮುಗಿಸಿ ಬೇರೆ ಉದ್ಯೋಗಕ್ಕೆ ಹೋಗಲಾರದ ಈ ಕೃಷಿ ಕಡೆ ಯಾಕೆ ಬಂದ್ರಿ? ಸರ್, ನನಗೆ ಆರ್ಮಿ ಸೆಲೆಕ್ಷನ್ ಆಗಿತ್ತು ಸರ್. ಅದು ನಾನು ಹೋಗ್ಬೇಕಾಗಿತ್ತು, ನಮ್ಮ ತಂದೆಯವರ ಪ್ರಾಬ್ಲಮ್ದಿಂದ ಹೋಗಲಿಲ್ಲ. ಅಲ್ಲಿಂದ ನನಗೆ ಅನ್ನಿಸ್ತು, ಇನ್ನೊಬ್ರು ಕೈ ದುಡಿದ್ರು ಅಷ್ಟೇ, ನಾ ಸ್ವಂತ ನಮ್ಮ ಭೂಮಿ ಒಳಗೆ ನಾವು ಲಾಭ ತಕ್ಕೋಬೋದಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ಬಂದ ನೌಕರಿನ ಬಿಟ್ಟೆ. ಬಿಜಾಪುರದಲ್ಲಿ ನೌಕರಿ ಇದ್ದೆ, ಅದನ್ನು ಬಿಟ್ಟೆ. ಬಿಟ್ಟು ಹೋಗಿ ನಾನು ಭೂಮಿಗೆ ಗಂಟು ಬಿದ್ದೆ. ಇನ್ನು ನಾನು ಇಲ್ಲಿವರೆಗೂ ನಾನು ಇವಾಗ ಕೆಮಿಕಲ್ಸ್ ಔಷಧಗಳನ್ನು ಯೂಸ್ ಮಾಡ್ಕೋತ ಬಂದಿದ್ದೆ. ಅಂದ್ರೂ ನನಗೆ ಈ ಸಲ ನನಗೆ ಬೀಜೋಪಚಾರ ಒಂದು ಮಾಡಲಿಲ್ಲ. ಆ ಟೈಮ್ನಾಗ ನನಗೆ ಅಣ್ಣರ ಪರಿಚಯ ಇರಲಿಲ್ಲ. ಬೀಜೋಪಚಾರ ಇಲ್ದೇನೆ ನಾನು ಈಗ ಈ ರಾಸಾಯನಿಕ ಗೊಬ್ಬರನ್ನ ಬಿಟ್ಟು ಒಂದು 5 ವರ್ಷ ಆತು ಸರ್. ನಾನು ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡೆ. ಹೌದು ಸರ್, ನಾನು ಇಲ್ಲಿವರೆಗೂ 5 ವರ್ಷ ಆತು. ಒಂದ್ ಪಕ್ಷ ಹೊಲಕ್ಕೆ ವೀರ ತೋರಿಸಿಲ್ಲ, ಡಿಎಪಿನ ತೋರಿಸಿಲ್ಲ. ನಾನು ಬಿತ್ತದ ಮಾತ್ರ ಹಂಗ ಬಿತ್ತಿದ್ದೆ. ಆದ್ರೆ ಇವಾಗ ಮ್ಯಾಗ ಕೆಮಿಕಲ್ಸ್ ಎಣ್ಣೆಗಳ ಹೊಡ್ಕೊತ ಹೋಗಿ ಇಲ್ಲಿವರೆಗೂ ನಾನು ಬೆಳೆ ತಗೋತಿದ್ದೆ. ತಾವು ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡಿನಿ ಅಂತ ಹೇಳಿದ್ರಿ, ಆದ್ರೆ ತಮ್ಮ ಹಸುಗಳು ಎಷ್ಟದಾವ್ರಿ? ಮೊದಲು ಇದ್ದು ಸರ್, ನಮ್ಮ ಮೊದಲು ಎತ್ತುಗಳು ಇದ್ದು, ಒಕ್ಕಲ್ತನ ಇತ್ತು, ಆಮೇಲೆ ಎಮ್ಮೆಗಳು ಇದ್ದು, ಅವೆಲ್ಲ ನಾವು ಒಬ್ಬಂಟಿಗೆ ಆಗಿ ನಾವೆಲ್ಲ ಕೊಟ್ಟು ಸರ್. ಈ ಒಂದು 4 ಆಡುಗಳನ್ನು ಇಟ್ಕೊಂಡಿದ್ದೆ ನಾನು. ಆಡುಗಳು ಅವು ನಮ್ಗೆ ತೊಂದರೆ ಆಗಿ ಸ್ವಲ್ಪ ಈಗ ಮಾಡವ್ರ ಇಲ್ಲಕ್ಕಾಗಿ ಅವ್ರು ಕೊಟ್ಟಿದ್ದೇನೆ ಸರ್. ಕೊಟ್ಟು ಈಗ ಮನೆಗೆ ಒಂದು ಟ್ರ್ಯಾಕ್ಟರ್ ಅದ, ಒಂದು ರಾಶಿ ಮಿಷನ್ ಇದ, ಭೂಮಿನ ನಾವು ಉಳುಮೆ ಮಾಡ್ಕೊತ ಹೊಂಟೇನ್ ಸರ್. ತಮ್ದು ಎಷ್ಟು ಎಕರೆ ಹೊಲ ಐತ್ರಿ? ಈಗ 10 ಎಕರೆ ಸರ್. ಈ 10 ಎಕರೆಯಲ್ಲಿ ಏನೇನು ಬೆಳಿತೀರಿ? ಸರ್, ಈ 10 ಎಕರೆ ಕಡಲೆ ಸರ್. ಮುಂಚೆ ಏನ್ ಬೆಳೆದಿರಿ ಕಡಲೆ ಹಾಕೋಕಿಂತ ಮುಂಚೆ? ಮುಂಚೆ ಹೋದ್ರ ಸಹ ತೊಗರಿ ಹಾಕಿದ್ದೀನಿ ಸರ್. ಈಗ ನೀವು ಹೋಮಿಯೋ ಕೃಷಿ ಅಳವಡಿಸಿಕೊಂಡ್ರಿ? ಹೌದು. ಈ ಹೋಮಿಯೋ ಕೃಷಿಯನ್ನ ಯಾವ ಬೆಳೆಯಲ್ಲಿ ತಾವು ಅಳವಡಿಸಿಕೊಂಡ್ರಿ? ಈ ಕಡಲೆ ಮತ್ತು ಉಳ್ಳಿಗಡ್ಡಿ. ಕಡಲೆ ಮತ್ತು ಈರುಳ್ಳಿಯಲ್ಲಿ ಅಳವಡಿಸಿಕೊಂಡಿರಿ? ವಿಶೇಷವಾಗಿ ಈರುಳ್ಳಿಯಲ್ಲಿ ನೀವು ಹೋಮಿಯೋ ಕೃಷಿಯನ್ನು ಅಳವಡಿಸಿಕೊಂಡಿದ್ದೆ ಅಂತ ಹೇಳಿದ್ರಿ. ಹೌದು ಸರ್. ಈ ಈರುಳ್ಳಿ ರಾಸಾಯನಿಕದಲ್ಲಿ ಬೆಳೆಯೋದಕ್ಕ ಈ ಹೋಮಿಯೋ ಕೃಷಿಯಲ್ಲಿ ಬೆಳೆಯೋದಕ್ಕೆ ಏನಾದ್ರೂ ವ್ಯತ್ಯಾಸ ಕಂಡಿರ್ಬೇಕಲ್ಲ? ಬಹಳ ವ್ಯತ್ಯಾಸ ಐತೆ ಸರ್. ಅದನ್ನ ಯಾವ ತರ ನೀವು ಬೆಳೆದ್ರೆ ಸ್ವಲ್ಪ ನಮ್ಮ ರೈತರಿಗೆ ತಿಳಿಸಿಕೊಡ್ರಲ್ಲ? ಪ್ರತಿಯೊಬ್ರು ಇದನ್ನ ಮಾತನ್ನ ಲಕ್ಷ ಕೊಟ್ಟು ಕೇಳುವಂತ ವಿಷಯ, ನಾವು ರಸಾಯನ ಯೂಸ್ ಮಾಡೋದಕ್ಕ ಮತ್ತು ಸಾವಯವ ಯೂಸ್ ಮಾಡೋದಕ್ಕೂ ಅಜಾಗಜಾಂತರ ಫರ್ಕ ಸರ್. ಕೆಮಿಕಲ್ಸ್ ಆಗಿಂದಾಗ ಅಷ್ಟು ಕೊಡಬಹುದು ರಿಸಲ್ಟ್, ಆದ್ರೆ ಸಾವಯವ ನಿಧಾನವಾಗಿ ಶರೀರದೊಳಗಿನ ರೋಗನ ಹುಟ್ಟು ಕಿತ್ತ ಹಾಕುವಂತ ಶಕ್ತಿ ಐತೆ ಸರ್ ಈ ಸಾವಯವ ಒಳಗೆ. ಇದು ಏನಾಗಿದೆ ಅಂದ್ರೆ ಇಂಗ್ಲಿಷ್ ಮೆಡಿಸನ್ ಮತ್ತು ಇದು ನಮ್ಮ ಆಯುರ್ವೇದ ಔಷಧ ಗೊತ್ತೈತಿ. ಇಂಗ್ಲಿಷ್ ಮೆಡಿಸನ್ ಹೆಂಗ್ ತಾತ್ಕಾಲಿಕವಾಗಿ ಆರಾಮ ಮಾಡ್ತತಿ, ಇದು ಆಯುರ್ವೇದ ಅಂತ ಅದರ ಅಂಶ ಪ್ರಭಾವ ಕಿತ್ತ ಹಾಕುವಂತ ಶಕ್ತಿ ಇದರೊಳಗೆ. ನಾನು ಈಗ ಸಾವಯವ ಯೂ ಮಾಡಕತ್ತಿಂದ ನಾನು ಈಗ ಬೀಜೋಪಚಾರ ಮಾಡ್ದೇನೆ ಬಿತ್ತಿದ್ದೀನಿ, ಅದನ್ನ ಗೊತ್ತಿಲ್ಲದಕ್ಕ. ಅದ್ರ ನೆಟೆ ರೋಗ ಬಿತ್ತಿತ್ತು ನನಗ ಹೊಲಕ್ಕ ಕಡ್ಲಿಗೆ. ಕಡ್ಲಿಗೆ ನೆಟೆ ರೋಗ ಬಿತ್ತು. ಆ ಟೈಮ್ದಾಗ ಸರ್ ನನಗ ಒಬ್ಬ ಸಿರಸಲ ಅನ್ನೋ ಅಣ್ಣರು ಪರಿಚಯ ಆದ್ರ, ಅವ್ರ ಹೊಲ ಬಿತ್ತಲಕ್ ಹೋಗಿದ್ದೆ ನಾನು. ಅವ್ರದ್ದು ಹೊಲ ನೋಡಿದೆ, ಈ ವರ್ಷಂತೂ ಸಾಕಷ್ಟು ಮಳೆ ಆಗಿತ್ತು ಭೂಮಿಗೆ. ಮತ್ತ ತೊಗರಿ ಒಂದು ಗಿಡ ಸಿಡಿ ಆದಿಲ್ಲ ಎಲ್ಲಿ ಎಲ್ಲಿ ಆದಿಲ್ಲ. ಮತ್ತ ಹೂವಕಾಯಿ ಜಗ್ ಆಗಿಬಿಟ್ಟದ, ಸಾಕಷ್ಟು ಹೂವಕಾಯಿ ಆಗಿತ್ತು. ನಾ ಸಿರಸಲ ನಕ್ಕಿ, ಅಣ್ಣ ಮತ್ತ ನೀವು ಎಣ್ಣೀರು ಯಾವ್ದು ಹೊಡೆದ್ರಿ, ಯಾವ ಬೀಜಾರ ತಂದು ಬಿತ್ತೀರಿ? ಇಲ್ರಿ, ನಂದು ಹಿಂಗಿಂಗ್ ಅದ, ನಾನು ಸಾವಯವನ ಯೂಸ್ ಮಾಡೀನಿ. ಒಬ್ರ ಗಿರೀಶ್ ಅಣ್ಣಾರ ಅದಾರ, ಅವ್ರ ಹತ್ರ ನಾನು ಔಷಧ ತಂದೇನಿ, ಅದನ್ನ ಬೀಜೋಪಚಾರ ಮಾಡಿ ಬಿತ್ತೀನಿ. ಅವ್ರದೇ ಎಣ್ಣೆ ತಂದು ಹೊಡೆದನ್ ಹೊಲಕ್ಕ, ನನಗೆ ಹಿಂಗ ಅದ ಅಂತ ಹೇಳಿದ್ರು. ನಾನು ಬಿತ್ತದ್ ಬಿಟ್ಟು ಹೊಲ ಅಡ್ಡಾಡಿ ನೋಡಿ ಬಂದೆ, ಎಲ್ಲಿ ಹೊಲದಲ್ಲಿ ಒಂದ ತೊಗರಿ ಗಿಡ ಸಿಡಿ ಆದಿಲ್ಲ, ಬಿಳಿಚಿ ನೆಲ ಅದ ಮೇಲಾಗಿ ಕಪ್ಪು ಗೇರಿಗೊಳಗ ಸಿಡಿ ಹಾಯ್ದು ಕಡಿಮೆ ಅಂದ್ರೆ ಉಸುಕಿನ ಅಂಶ ಇದ್ದ ಭೂಮಿ ಒಳಗ ಸಿಡಿ ಅಂದ್ರೆ ಅದ ಗಿಡ ಒಣಗಿ ಹೋಗ್ತದಲ್ಲ, ಅದು ಸಿಡಿ ರೋಗ ಜಾಸ್ತಿ ಆಗೋದು. ಅವ್ರ ಹೊಲದ ಒಳಗೆ ಒಂದು ಗಿಡ ಸಿಡಿ ಆದಿಲ್ಲ. ನನಗೆ ವಿಚಿತ್ರ ಅನಿಸ್ತು, ಏನೋ ನಾವು ಸಾಕಷ್ಟು ಮಳೆ ಆಗ್ಯದ ಈ ಭೂಮಿಗೆ, ಭೂಮಿಯೊಳಗೆ ತಿಳಿನೀರು ಬಿಸುವಂತ ಮಳೆ ಆಗ್ಯದ, ನಿಮ್ಗೆ ಒಂದು ಗಿಡ ಸಿಡಿ ಆದಲ್ಲಿ ಹೆಂಗ ಹತ್ತೀನಿ? ಅವಾಗ ಅಂದ್ರೆ ಏನಾದ್ರು ಬಿಜಾಪುರಲ್ಲಿ ಗಿರೀಶ್ ಅಣ್ಣಾರ ಅವ್ರ ನಂಬರ್ ಕೊಡ್ತೀನಿ, ಅವ್ರ ಜೊತೆ ನೀವು ಮಾತಾಡು, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಆಗ. ಅವ್ರೆಲ್ಲ ಇದ್ರ ಬಗ್ಗೆ ಹೇಳ್ತಾರ. ಸಿರಸಲಣ್ಣವರು ಒಂದು ನೀರಿನಂತ ಔಷಧ ತಂದಿದ್ರು ಅವ್ರು, ನಾನು ನಂಬಲಿಲ್ಲ ಅದನ್ನ. ಅಯ್ಯೋ, ಬಿಸಿಲೇರ್ ನೀರಾಗಿತ್ತದ, ಇದೇರಿ ಔಷಧ ಅಂದ್ರೆ ಏನ್ರಿ? ಏನಾರು ಬಿಸಿಲೇರಿ ಬಾಟ್ಲಿ ಅದ ಇವನ್ನ ಪ್ಯಾಕಿಂಗ್, ಬಿಸಿಲು ಬಾಟ್ಲಿ ನೀವು ಬಿಸಿಲೇರ್ ನೀರಾಗಿ ಕೊಡಿದ್ರೆ ಏನ್ರ ಚೇಂಜಸ್ ಆಯ್ತು ಏನಿದ್ರ ನೋಡ್ತಾನೆ. ಬಿಸಿಲೇರಿ ಅಲ್ಲ, ಇವರು ಸಾವಯವ ಇದನ್ನ ತಯಾರು ಮಾಡಿ ಕೊಟ್ಟಾರ ನನಗ, ಈ ನೋಡಕ ತಗೋನಿ ಅವ್ರಂತ ಹೋಗಣ. ಗಿರೀಶ್ ಅಣ್ಣ ಅವ್ರ ನಂಬರ್ ತಗೊಂಡು ಅಣ್ಣರಿಗೆ ಫೋನ್ ಹಚ್ಚಿ ಹುಡುಕತ್ ಹೋದೆ ರೀ ನಾನು ಅಲ್ಲಿ. ಇವ್ ಹುಡುಕತ್ ಹೋದೆ, ಹೇಳ್ರಿ ಬರ್ರಿ ಏನ್ ವಿಷಯ ಆತಂದ್ರು, ಇಲ್ಲ ಅಣ್ಣ ನಂದು ಒಂದು 10 ಎಕರೆ ಕಡಲೆ ಅದಾವ, ನೆಟೆ ರೋಗ ಬೀಳಾದೈತಿ ಒಳಗ, ಹಳದಿ ವರ್ಣಾಗಿ ಗಿಡ ಒಣಗಲಾತೈತಿ, ಮತ್ತೆ ಇದಕ್ಕೆ ಏನ್ ಉಪಚಾರ ಆತ? ಇಲ್ರಿ ನೀವು ಮೊದಲ ಏನ ಇಲ್ಲ, ನಾನು ವೀರ ಹಾಕಿಲ್ಲ, ಡಿಎಪಿನ ಹಾಕಿಲ್ಲ, ಏನೂ ಹಾಕಿಲ್ಲ. ನಾನು ಈಗ ನಾ ಸಾಯೋಕ ಗಂಟು ಬಿದ್ದೀನಿ, ನಾನು ಸಾಯೋನ ಮಾಡ್ಬೇಕತ್ತಾನ, ನಾನು ನನ್ನ ಉದ್ದೇಶ ಅದ, ನನಗೆ ಇದಕ್ಕೊಂದು ದಾರಿ ಏನು? ಹಂಗಿತ್ತಂದ್ರ ರೀ, ಒಂದು ಔಷಧ ಕೊಡ್ತೀನಿ ತಯಾರು ಮಾಡಿ, ಅದನ್ನ ತಗೊಂಡೋಗಿ ಈಗ ಹೊಡೀರಿ, ಅದು ನೆಟ್ಟ ರೋಗ ನಿಂದಿರ್ತೈತಿ, ಗಿಡನೂ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತೈತಿ ಹೇಳಿದ್ರು. ನಾನು ಕೊಡ್ರಿ ಅಂತೇಳಿ ನಾನು ಈ ಒಂದು 10 ದಿವಸದ ಹಿಂದ್ಗಡೆ ಅಣ್ಣರ ಹತ್ರ ಒಂದ್ 5 ಬಾಟ್ಲಿ ತಗೊಂಡೋದೆ ನಾನು. ಈ ಕಡ್ಲಿಗೆ ನೆಟೆ ರೋಗ ತಪ್ಪಿಸುವ ಸಂಬಂಧ ಅವರ ಔಷಧ ನೆಟೆ ರೋಗಿಗೆ ಬತ್ತು ಮತ್ತು ಗಿಡ ಒಡೆದು ಜಾಸ್ತಿ ನಮಗ ಪಡ್ಲೆ ಹೊಡಿತೈತಿ ಗಿಡ. ನಮ್ಮ ಉತ್ತರ ಕನ್ನಡ ನಾವು ಗಿಡ ಹೊಡಿಯುವಂತ ಜಾಸ್ತಿ ಇದು ಬರ್ತಾವಲ್ರಿ ಈ ತರ ನನಗೆ ಕೊಡ್ರಿ ತಂದೆ. ಇದು ಎಲ್ಲದಕ್ಕೂ ಬರ್ತೈತಿ, ಎಲ್ಲದಕ್ಕೂ ಬರ್ತೈತಿ. ಇದನ್ನೊಂದು ಎಣ್ಣೆ ಓದ್ ನೀವು ಸಿಡಿಸ್ರಿ, ಮುಂದೆ ನಿಮಗೆ ಗೊತ್ತಾಕತ್ತೆ ರಿಸಲ್ಟ್ ಅಂದ್ರು. ಆಯ್ತರ ನಾನು ಕೊಡಿರ್ತೇಳಿ ಈ ಒಂದು 10 ದಿವಸದ ಹಿಂದೆ ತಗೊಂಡು ಹೋಗಿ ಹೊಲಕ್ಕೆ ಸಿಡಿಸಿನಿ. ಸಿಡಿಸಿದ್ರೆ ರೀ ಎಲ್ಲಿ ಇಷ್ಟು ಮೃದುವಾಗೈತಿ ಮತ್ತೆ ಬೆಳವಣಿಗೆ ಹೆಚ್ಚ. ಈಗ ಏನಿಲ್ಲ ಆ ಸುತ್ತಮುತ್ತ ಏರಿಯಾದೊಳಗೆ ನಾನು ಹೊಲ ಕಾಣಿ ಅದು ಬೆಳವಣಿಗೆ ಈ ಕಡ್ಲೆಯಲ್ಲಿ. ಹೌದ್ರಿ, ಅತ್ಯಾಗ ನಾವು ಆತ್ ಸಾಕ್ಷಿ ಮೇಲೆ ಹೇಳ್ಬೇಕಂದ್ರೆ ಹಂಗ ಕಲ್ಲಿನ ಹೊಲ ಯಾರ್ದು ಬೆಳೆಯಿಲ್ಲ ಆ ಎಣ್ಣೆ ನಾವು ಯೂಸ್ ಮಾಡಿಂದ. ಈಗ ಮತ್ತ ಈಗ ಈರುಳ್ಳಿಯಲ್ಲಿನೂ ನೀವು ಈ ಹೋಮಿಯೋ ಔಷಧ ಬಳಸಿನ ಅಂತ ಹೇಳಿದ್ರು. ಹೌದು ಬಳಸಿ. ಅದರಲ್ಲಿ ವ್ಯತ್ಯಾಸ ಏನಾದ್ರೂ ಕಂಡಿರ್ಬೇಕಲ್ಲ ನಿಮಗೆ? ಹೌದ್ರಿ, ಉಳ್ಳಿಗಡ್ಡಿ ಇನ್ನೂ ಫ್ರೆಶ್ ಅದ್ರಿ ಉಳ್ಳಿಗಡ್ಡಿ ಆ ಎಣ್ಣೆ ಹೊಡೆದಿಂದ. ಅದಕ್ಕೂ ಬೀಜೋಪಚಾರ ಮಾಡಿದ್ರೆ ನೀವು? ಇಲ್ರಿ, ಏನು ನಾ ಯಾವಾಗ ಮಾಡಿಲ್ಲ, ನನಗೆ ಗೊತ್ತೇ ಇಲ್ರಿ ಅದು ಮೊದಲ. ನಾನು ಈ ವರ್ಷ ನಾ ಪೂರಾ ಅಡಿಟ್ ಆಗಿದ್ದೆ ಸಾವಯವ ಕರಿ. ಸಾವಯವ ಹೌದು, ಅಂದ್ರೆ ಹೋಮಿಯೋ ಕೃಷಿ ಪದ್ಧತಿ. ಹೋಮಿಯೋ ಕೃಷಿ ಪದ್ಧತಿ ನಾ ಅಳವಡಿಸ್ಕೊಂಡೇನ್ರಿ. ಅಂದ್ರೆ ಉಳ್ಳಿಗಡ್ಡಿಗೆ ಹೊಡೆದನ್ರಿ, ಉಳ್ಳಾಗಡ್ಡೆ ಕಲ್ಲಿಗೆ ಹೊಡೆದೇನಿ. ಉಳ್ಳಿಗಡ್ಡಿ ಒಟ್ಟು ಹಸಿರಾಗಿ ಈಗ ಫ್ರೆಶ್ ಐತಿ ನನ್ನಂಗ ಐತಿ. ಅಂದ್ರೆ ನೀವು ಮೊದಲು ಉಳ್ಳಿಗಡ್ಡಿ ಬಿತ್ತಿರಿ, ಆ ಉಳ್ಳಿಗಡ್ಡಿ ಒಳಗನ ಕಡ್ಲಿ ಹಾಕಿನ್ರಿ, ಅದಕ್ಕೂ ಹೊಡೆದೇನಿ. ಅಂದ್ರೆ ಎರಡಕ್ಕೂ ಸ್ಪ್ರೇ ಮಾಡಿಬಿಟ್ಟು ಎರಡಕ್ಕೂ ಮಾಡಿನ್ರಿ. ಈಗ ಅದನ್ನ ನೋಡಿದ್ರ ನೀವು ವ್ಯತ್ಯಾಸ ಕಾಣ್ತಿರ್ಬೋದಲ್ಲ. ಅಂದ್ರೆ ರಾಸಾಯನಿಕ ಬೆಳೆದವರಿಗೆ ಮತ್ತೆ ನೀವು ಈ ಹೋಮಿಯೋ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರಲ್ಲ, ಅವ್ರ ಹೊಲಗಳಿಗೆ ನಿಮ್ಮ ಹೊಲಗಳಿಗೆ ವ್ಯತ್ಯಾಸ ಇರ್ಬೋದಲ್ಲ? ಬಹಳ ವ್ಯತ್ಯಾಸ ಐತಿ ಸರ್. ಈಗ ಬೇಕಂತ ರೈತರು ಬಂದು ನನ್ನ ಹೊಲ ನೋಡಬಹುದು, ಅದು ಊರಿಗೆ ಬಂದು ತೋರಿಸ್ತೇನೆ ನಾನು. ನನ್ನ ಹೊಲ ಕರ್ಕೊಂಡೋಗಿ ನಾ ತೋರಿಸ್ತೇನೆ. ನಾ ಬಿತ್ತಿದ ಕಡ್ಲಿಗೆ ನಾ ಹೋಮಿಯೋಪತಿ ಮಾಡಿದ್ದಕ್ಕ ಮತ್ತವರು ರಸಾಯನ ಇವೇನು ವೀರ್ಯ ಡಿಪ್ ಹಾಕ್ಯಾರಲ್ಲ ಇವ್ರು ನಾಲ್ಕು ಬಂದು ನೋಡಿದ್ರು ನಾನು ಕಡ್ಲಿ ಸದ್ ಫೇಮಸ್ ಅದ. ಅಂದ್ರ ಅವ್ರ ರಾಸಾಯನಿಕದಲ್ಲಿ ಬೆಳೆದಂತ ಗಿಡಗಳಿಗೆ ನೀವು ಬೆಳೆದಂತ ಈ ಹೋಮಿಯೋ ಕೃಷಿ ಅಂತ ಗಿಡಗಳಿಗೆ ವ್ಯತ್ಯಾಸ ಯಾವ ತರ ಕಂಡದ ಅಂತ ಹೇಳ್ತೀವಿ? ಅಂದ್ರೆ ಇದು ಎಲ್ಲಿ ಮೃದು ಹಾಕದ ಮತ್ ಮೇಲಾಗಿ ಹೆಚ್ಚ ಪಡ್ಲಿಗಳು ಹೊಡಿತೈತಿ, ಬೆಳವಣಿಗೆ ಹೆಚ್ಚದ. ಬೆಳವಣಿಗೆ ಹೆಚ್ಚ ಹೌದ್ರಿ. ಮತ್ತೆ ಈರುಳ್ಳಿನೂ ಅದೇ ತರ? ಹೌದು, ಅದೇ ತರ ಐತ್ರಿ. ಈಗ ಕಡ್ಲಿ ಒಳಗ ಈ ಕೀಡಿಯದು ಬರ್ತಾವ, ಕೀಟಬಾಧೆ ರೋಗ ಬರ್ತಾವಲ್ಲ, ಅದಕ್ಕೂ ಈ ಹೋಮಿಯೋ ಕೃಷಿ ಔಷಧಗಳನ್ನ ಬಳಸ್ತೀರಿ ನೀವು? ಹೋಮಿಯೋ ಕೃಷಿ ಇಲ್ಲಿವರೆಗೂ ಬಳಸಿಲ್ರಿ. ಇವ್ರೇನ ಗಿರಿಶನಾರ್ ನಮ್ಗೇನಿ ಕೊಟ್ಟಾರಲ್ರಿ ಹೋಮಿಯೋ, ಇದಕ್ಕೂ ಕೀಡ್ ಕಡಿಮೆ ಆಕಾವು ಸಾಯ್ತಾವ್ ಹೇಳಿದ್ರು. ಅಂದ್ರೆ ಅದನ್ನ ಸಿಂಪಡಿಸಿ ಸ್ಪ್ರೇ ಮಾಡಿಂದ ಎಲ್ಲ ಒಂದೊಂದು ಕೀಡ್ ಕಾಣಲಾತತ್ತಿ. ಈಗ ಈ ಕೀಡ್ ಕಾಣತಾವ ಕಾಣಲಾತದ ಈಗ ಅದಕ್ಕೆ ಮತ್ತೆ ಯಾವ್ದಾದ್ರು ಒಂದು ಔಷಧಿಗಳ ಇದು? ಅದೇ ಆ ಅಣ್ಣರ ಜೊತೆ ನಾ ಭೇಟಿಯಾಗಿ ಅವ್ರ ಜೊತೆ ಏನ್ ಅದಕ್ಕೆ ಅವ್ರಿಂದ ಏನು ಬರ್ತೈತೆ ಅದಕ್ಕೆ ಅಂತೇಳಿ ನಾವು ತರ್ತೇನ್ರಿ ಅವರಿಂದ. ನಾವು ಯೂಸ್ ಮಾಡುದು ಸಾವಯವ ಯೂಸ್ ಮಾಡವ್. ರಾಸಾಯನಿಕ ಮುಕ್ತವಾದಂತಹ ಬೆಳೆಗಳನ್ನ ಬೆಳೆದು ಬೆಳಿಬೇಕು, ಗ್ರಾಹಕರಿಗೆ ವಿಷಮುಕ್ತ ಆಹಾರವನ್ನು ಒದಗಿಸುವಂತ ಪ್ರಯತ್ನದಲ್ಲಿ ಈ ನಮ್ಮ ರೈತರಿಗೆ ಕೈ ಮುಗಿದು ಹೇಳುದು ಅಂದ್ರೆ ಏನು, ಈ ಕೆಮಿಕಲ್ಸ್ ಔಷಧಗಳ ಒಟ್ಟು ಬಿಡಬೇಕು. ಬಿಟ್ಟು ಏನದಲ್ಲ ಇದು ಸಾವಯವದ್ದು, ಇದನ್ನು ಮಾಡಬೇಕು, ಇದನ್ನ ಎಲ್ಲಾರು ಮಾಡ್ಲಿ, ಇದರಿಂದ ಭೂಮಿಯೊಳಗೆ ಇಳುವರಿ ತಗೊಳ್ಳಿ. ಹೂವತ್ತ ಮಂದಿ ಕಣ್ಣು 8 ಎಕರೆ ಮಾಡಿನಿ 8 ಎಕರೆ ಮಾಡಿನಿ ಅಂತ ಭೂಮಿ ಹೂವತ್ತು ಮಾಡ್ಕೊತ ಹೋಗುದು, ಬರೇ ಕೆಮಿಕಲ್ಸ್ ಗಳನ್ನ ಹೊಡ್ಕೊತ ಹೋಗುದು, ಇದರಿಂದ ಒಳ್ಳೇದಲ್ಲ. ಈಗ ನಾವು 10 ಎಕರೆ ಒಳಗಿನ ಬೆಳಿನ ನಾವು 5 ಎಕರೆಗೂ ತಗೋಬಹುದು ಸಾವಯವ ಮಾಡಿ. ಯಾಕೆ ಇದರಿಂದ ಏನು ಶರೀರಕ್ಕೆ ಇಫೆಕ್ಟ್ ಇಲ್ಲ, ಜನರಿಗೆ ಯಾವ ಹಾನಿ ಇಲ್ಲ, ಏನೂ ಇಲ್ಲ, ಭೂಮಿಗೆ ಹಾನಿ ಇಲ್ಲ, ಯಾರಿಗೆ ಉಳಿದ ಶಕ್ತಿ ಹೆಚ್ಚಾಕತಿ ಅದಕ್ಕೆ. ಇದಕ್ಕೆಲ್ಲ ನಾವು ಹಾಕೋದ್ರಿಂದ ಏನಾದ್ರೆ ಹೇಳ್ರಿ, ಭೂಮಿಯೊಳಗೆ ಏನ್ ಉಳಿದ? ಹಿಂದಿನ ನಮ್ಮ ಪೀಳಿಗೆಗೆ ಭೂಮಿ ಎಂಬುದು ಉಳಿಯಂಗಲ್ಲ, ಬಂಜಾರ ಭೂಮಿ ಆಗಿ ಉಳಿತೈತಿ. ಮತ್ ನಮ್ಮನ್ನ ನೋಡ್ಕೊಂಡು ಹಿಂದಿನ ಜನಕ್ಕೆ ಬೇಕಲ್ರಿ. ಹಿಂದಕ್ಕೆ ನಮ್ಮ ಹಿರಿಯರು ಮುತ್ಯಗಳು ತಿಳಿಲ್ಲ, ಯಾವ ಗೊಬ್ಬರ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಅಂತಾರೋಗ ಅವ್ರು 100 ಚೀಲಗಟ್ಟಲೆ ಜೋಳ ಬೆಳೆದ ಹೋಗ್ಯಾರ. ಈಗ ನಮ್ಮ ಎಲ್ಲರಿಗೂ ತಲೆಯೊಳಗೆ ಏನ್ ಮುಡೈತೆ ಅಂದ್ರ, ಒಟ್ಟು ನಾ ವೀರ್ಯ ಹಾಕಬೇಕು, ಡಿ ಎಫ್ ಹಾಕಬೇಕು, ಆ ಎಣ್ಣೆ ತಂದು ಹೊಡಿಬೇಕು, ಈ ಎಣ್ಣೆ ತಂದು ಹೊಡಿಬೇಕು, ತಲೆಯಾಗ ಒಳಗೆ ಒಟ್ಟು ಮೂಡಿಬಿಟ್ಟದು. ಇದನ್ನ ಮೂಡಿದ್ರಿಂದ ಈಗ ಬರೀ ಲಾಭ ನೋಡ್ಕೊಳಕತ್ತೇವೆ ನಾವು, ದುಡ್ಡಿನ ಬೆಣ್ಣತ್ತೇವೆ. ಔಷಧ ನಮ್ಮ ಹಿಂದಿನ ಪೀಳಿಗೆ ನೋಡ್ರಿ, ನಮ್ಮ ವಿಚಾರ ಒಳಗೆ ಇಲ್ಲ. ಅಂದ್ರೆ ಈ ರಾಸಾಯನಿಕ ಬೆಳೆಯೋದ್ರಿಂದ ಬೆಳೆ ಬೇಗ ಬರ್ತತಿ, ಅದ್ರ ಆಯುಷನ ಕಡಿಮೆ ಆಕತಿ, ಔಷಧಂತವರ ಆಯುಷನ ಕಡಿಮೆ ಆಕತಿ ಅಂತ ಹೇಳ್ತಾ ಇದ್ರಿ. ಹೌದು ಹೌದ್ರಿ, ಇದು ನಮಗ ಜನರಿಗೆ ಹಾನಿ ಅದ. ಇನ್ನ ದುಡ್ಡಿನ ಬೆಣ್ಣತ್ತಿರ ಹಿಂದಿನ ಪೀಳಿಗೆ ಭೂಮಿ ಇಲ್ಲ ಆಕತಿ, ಈಗ ಬೆಳಿ ಭೂಮಿ ಇನ್ನಷ್ಟು ಬೆಳೆಯಂಗಲ್ರಿ. ಹಿಂದಕ್ಕೆ ಏನ್ ಮಾಡ್ತಿದ್ರು, ನಾವು ಸಣ್ಣವಿದ ನಮ್ಮ ತಂದೆಯವ್ರು ಒಕ್ಕಲ್ತನ ಮಾಡೋ ಟೈಮ್ದಾಗ ಏ ವೀರ್ಯ ಡಿ ಪಿ ಎಕರೆಗೆ 10 ಕಿಲೋ ಹಾಕ್ರಿ 15 ಕಿಲೋ ಹಾಕ್ರಿ ಅಂತ ಹೇಳ್ತಿದ್ರು ಗೊಬ್ಬರ. ಈಗ ಇದೇ ಒಂದು 2-3 ವರ್ಷ ಎಕರೆಗೆ 25 ಕಿಲೋ ಮ್ಯಾಗ ಹಾಕ್ಬೇಕಂದ್ರೆ ಬೆಳಿತಾವ ಭೂಮಿ ಬಾರಿ ಅಂತ ಹೇಳ್ತಾರೆ. ಇನ್ನೊಂದು 10 ವರ್ಷ ಬಿಡ್ರಿ, ಎಕರೆಗೆ 1 50 ಕಿಲೋ ಹಾಕ್ಬೇಕಂತಾರೆ. ಇದರಿಂದ ನಾ ಮಾಡ್ಕೊತ ಹೋದ್ವಿ ಅಂದ್ರೆ ಭೂಮಿ ಒಳಗಿನ ಶಕ್ತಿ ಏನ್ ಉಳಿದೈತಿ ಹೇಳ್ರಿ? ಅದಕ್ಕೆ ಅಡಿಟ್ ಆಗ್ಬಿಡ್ತ ಭೂಮಿ, ನಾಳೆ ಏನು ಬೆಳೆಯಂಗಲ್ಲ. ಅಂದ್ರೆ ಬಂಜಾರ ಭೂಮಿ ಕೂತವರ ಜನರ ಗತಿ ಏನು? ಅಂದ್ರೆ ನಿಮ್ ಮಾತಿನ ಅರ್ಥ ಏನಾಗತ್ತೆ ಅಂದ್ರೆ ಭೂಮಿಗೆ ನಾವೇ ಕೂತು ವಿಷ ಉಣಸಾತೇವ ಅಂತ ತಾವ್ ಹೇಳ್ತಾ ಇದ್ದೀರಿ. ಮಕ್ಕಳಿಗೆ ನಾವ ಕೂತು ವಿಷ ಉಣಿಸಿ ಕೊನ್ನಾಕ ಕೂರ್ನ, ಈ ತರ ಮಾಡಬಾರ್ದು. ನಮಗೆ ದಯವಿಟ್ಟು ಎಲ್ಲಾ ರೈತರು ಏನ್ ಮಾಡ್ಬೇಕು, ನಾವು ಸಾವಯವ ಮಾಡೋದು, ಈ ಹೋಮಿಯೋಪತಿ ಬೆನ್ ಹತ್ತಿ ನಾವು ಇದನ್ನ ಬಳಕೆ ಮಾಡಬೇಕು, ಭೂಮಿಯೊಳಗೆ ಶಕ್ತಿ ಉಳಿಸಬೇಕು. ಹಿಂದಕ್ಕಿನ ಹಿರಿಯರು ಹೆಂಗ್ ನಮ್ಗೆ ಬಿಟ್ಟು ಹೋಗ್ಯಾರ ಭೂಮಿ, ಹಿಂದಿನ ಪೀಳಿಗೆ ನಾವು ಇಳು, ಯಾಕ ಈಗ ಹರಿ ನೀರು ಜೀವನ ಅಂಬೋದು. ನಾವು ಇವತ್ತಿಲ್ಲ ನಾಳೆ ನಾವು ಹೋಗ್ತೇವೆ ಅಂದ್ರೆ ಹಿಂದಿನ ಪೀಳಿಗೆ ಬದುಕಲಾಕ ದಾರಿ ಬೇಕಿಲ್ಲ. ಅದಕ್ಕತ್ತೆ ನಾವ್ ಇವತ್ತಿ ಎಲ್ಲಾರು ಹೋಮಿಯೋಪತಿ ಬೆನ್ ಹತ್ತಿ ಎಲ್ಲರೂ ಹೋಮಿಯೋ ಬಳಸಲಿ, ಅದರಿಂದ ಇನ್ಕಮ್ ತಗೊಳ್ಳಿ. ಸುಮ್ ಸುಮ್ಮನೆ ಆ ಎಣ್ಣೆ ತೊರ್ದು ಈ ಎಣ್ಣೆ ತೊರ್ದು ಎಷ್ಟು ರೈತರು ಲಾಸ್ ಅದ್ರಿ. ಎಲ್ಲ ಬರೀ ರೈತ ಬೆಳೆಯುದು ಎಣ್ಣೆಗೆ ಗೊಬ್ಬರಕ್ಕೆ ಬೀಜಕ್ಕೆ ಇದನ್ನ ಹಾಕೋದು. ಯಾಕೆ ರೈತರು ಯಾಕೆ ನುಕ್ಸಾನ್ ಹಾಕಿರಿ? ಆಗ್ಬೇಡ್ರಿ. ಈ ಹೋಮಿಯೋ ಬೆನ್ ಐತ್ರಿ, ಖರ್ಚು ಕಡಿಮೆ ನಮ್ಗೆ ಇಳುವರಿ ಹೆಚ್ಚಾಕದ. ಅಂದ್ರೆ ಖರ್ಚು ಕಡಿಮೆ ಮಾಡಿ ಇಳುವರಿಯನ್ನ ಹೆಚ್ಚು ಪಡೆದ್ರ ರೈತಗೆ ಲಾಭ ಆಗತ್ತೆ. ಲಾಭ ಹೇಳ್ತಾ ಇದ್ರಿ, ಲಾಭ ಆಗದ್ರಿ. ಅದೇ ರೀತಿ ಈಗ ಈರುಳ್ಳಿಯಲ್ಲಿ ನೀವು ಈ ಹೋಮಿಯೋ ಔಷಧಗಳನ್ನ ಬಳಸಿನಿ ಅಂತ ಹೇಳಿದ್ರಿ. ಹೌದು. ಅದರಲ್ಲಿ ಈ ಈರುಳ್ಳಿ ಗಡ್ಡೆಗಳಲ್ಲಿ ಏನಾದ್ರು ವ್ಯತ್ಯಾಸ ಕಂಡಿರ್ಬೇಕಲ್ಲ? ಅಂದ್ರೆ ರಾಸಾಯನಿಕ ಬೆಳೆದವರು ಗಡ್ಡೆಗಳನ್ನ ನೋಡಿದ್ರ ಅವಕ್ಕ ಮತ್ತೆ ನೀವು ಹೋಮಿಯೋ ಔಷಧಗಳನ್ನು ಬಳಸಿ ಈರುಳ್ಳಿ ಬೆಳೆದಂತ ಗಡ್ಡೆಗಳಿಗೆ ಏನಾದ್ರು ವ್ಯತ್ಯಾಸ ಕಾಣಬಹುದು? ಈ ನಮ್ಮಲ್ಲಿ ನೋಡ್ರಿ, ಈ ಸದ್ಯ ಪ್ರೆಸೆಂಟ್ಲಿ ಇದ್ದಿದ್ದು ಉಳ್ಳಿಗಡ್ಡಿ ಒಳ್ಳೆ ಫ್ರೆಶ್ ಅದ, ಒಳ್ಳೆ ಗಡ್ಡಿ ಚಲೋ ಅದ. ಅವ್ರು ಏನ್ ಮಾಡ್ತಾರ, ಈ ರಸಗೊಬ್ಬರ ಹಾಕಿ ಈಸನ ಎಲ್ಲ ಮಾಡ್ಯಾರಲ್ಲ, ಅವ್ರ ಗಡ್ಡಿ ಕೆಡ್ಲಾಕತ್ತೈತಿ. ನಮ್ದು ಇನ್ನೂ ಅಂದ್ರೆ ಉಳ್ಳಿಗಡ್ಡಿ ಒಂದ್ ಗಡ್ಡಿ ಕೆಟ್ಟಿಲ್ಲ, ತಾಜಾನು ಅದ, ಫ್ರೆಶ್ ಅದ, ಮತ್ತೆ ಗಡ್ಡಿ ಎಲ್ಲಿ ಒಂದ್ ಗಡ್ಡಿ ಕೆಟ್ಟಿಲ್ಲ ನಮ್ದು ಉಳ್ಳಿಗಡ್ಡಿ. ರಾಸಾಯನಿಕದಲ್ಲಿ ಬೆಳೆದಂತ ಬೆಳೆಗಳಿಗೆ ಮತ್ತೆ ನೀವು ಹೋಮಿಯೋ ಕೃಷಿಯಲ್ಲಿ ಬೆಳೆದಂತ ಬೆಳೆಗಳ ಬಹಳ ವ್ಯತ್ಯಾಸ ಐತಿ. ಬಹಳ ವ್ಯತ್ಯಾಸ ಅದ್ರಿ, ನೂರಕ್ ನೂರು ಚೇಂಜ್ ಆಕದ್ರಿ. ಯಾಕೆ ಈಗ ನಾವು ಇಷ್ಟನ್ನ ಎಲ್ಲ ರೈತರು ಏನ್ ಮಾಡಿದ್ರಿ, ಈಗ ರಾಸಾಯನಿಕ ಬೆನ್ ಹತ್ತಿ ಬಿಟ್ಟಾರ್ರಿ. ಒಮ್ಮೆಗೆ ಈಗ ಸಾವಯವ ಈಗ ಒಮ್ಮೆ ಬರಂಗಿಲ್ಲ ಅವರು. ಅವರು ಇವತ್ತ ಅದನ್ನ ಮಾಡಿದಾಗ ಅದ್ರ ರುಚಿ ಗೊತ್ತಾಕದ, ಉಂಡವನಿಗೆ ಅದ್ರ ರುಚಿ ಗೊತ್ತಾಗೋದಲ್ರಿ. ಬರೀ ಈಗ ಹೇಳಿದ ಗೊತ್ತ. ಅದಕ್ಕಾದ್ರೆ ರೈತರು ಪ್ರತಿಯೊಬ್ಬರು ಈ ಹೋಮಿಯೋ ಬೆನ್ ಹತ್ತಲಿ. ನಾ ಇದನ್ನ ಒಂದ ಕೇಳ್ಕೊಳ್ತಾರೆ ರೈತರು, ಪ್ರತಿಯೊಬ್ಬ ರೈತರಲ್ಲಿ, ಯಾಕೆ ನೀವು ಹಾಳಾಕಿರಿ ಎಲ್ಲ ಇದ್ರ ಬೆನ್ ಹತ್ತಿ? ನೀವು ಹೋಮಿ ಬೆನ್ ಹತ್ತಿರಿ, ಭೂಮಿಯನ್ನು ಉಳಿಸ್ರಿ, ಇನ್ನೀ ಪೀಳಿಗೆ ಭೂಮಿಯಾಗ ಉಳಿಲಿ, ನಾವು ಅದ್ರೊಳಗೆ ಇನ್ಕಮ್ ತಗೊಳ್ಳೋಣ್ರಿ. ಅದೇ ರೀತಿ ಕಡ್ಲಿನೂ ನೀವು ಈಗ ಹೋಮಿಯೋ ಕೃಷಿಯಲ್ಲಿ ಬೆಳೆದೇನೆ ಅಂತ ಹೇಳಿದ್ರಿ. ಹೌದ್ರಿ. ಈ ಕಡ್ಲೆ ಕುಡಿ ಚೂಟು ಅಂತ ವ್ಯವಸ್ಥೆ ಏನಾದ್ರು ಮಾಡ್ತೀರಿ ನೀವು? ಕುಡಿ ಚೂಟಿ ನನಗ ಈ ಗಿರೀಶ್ ಅನ್ನ ಒಂದು ಮಷಿನ್ ರೆಡಿ ಮಾಡಿ ಕೊಡ್ತಂದಾರೆ ನನಗ. ಅವ್ರೇನಂದ್ರಿ, ನೀ ಸಾವಯವ ಬೆನ್ನ ಯಾವಾಗ ಹತ್ತಿ ಅಂದ್ರ ಬಿಟ್ಟಲ್ಲ, ನನ್ನ ಹೆಸರು ಬಿಟ್ಟಲ್ರಿ, ನಾನಂತೂ ಕಂಪ್ಲೀಟ್ ಸಾವಯವ ಬೆನ್ನತ್ತಾವ್ ಹೋಮಿಯೋ. ನೀ ಏನ್ ನನಗೆ ದಾರಿ ತೋರಿಸತ್ ಹೇಳಿದೆ. ಅವ್ರೇನಂದ್ರು, ಇದನ್ನ ಎಣ್ಣೆ ಸ್ಪ್ರೇ ಮಾಡು, ಮಾಡಿಂದ ನಾನು ನಿನಗೆ ಒಂದು ವಾರದೊಳಗ ಒಂದು ಕುಡಿ ಸುಟ್ಟು ಅಂತ ಮಿಷನ್ ತಯಾರು ಮಾಡಿ ಕೊಡ್ತೀನಿ, ಅದನ್ನ ಕುಡಿ ಚೂಡ್ಸು, ಅದ್ ನಿನಗೆ ಗೊತ್ತಾಗತ್ ಮುಂದಿನ ರಿಸಲ್ಟ್ ಅಂದ್ರು. ನಾ ಈಗ ಬರೀ ಕುಡಿ ಚೂಡಿಸಿಲ್ಲ, ಬರೀ ಅವ್ರ ಎಣ್ಣೆನ ಅಟ್ಟ ಸ್ಪ್ರೇ ಮಾಡಿದ್ದಕ್ಕ ನನಗೆ 95% ಚೇಂಜಸ್. ಆಲ್ರೆಡಿ ನಿಮಗೆ ರಿಸಲ್ಟ್ ಬಂದೈತಿ? ಬಂದೈತಿ. ನನ್ನ ಆತ್ಮಸಾಕ್ಷಿ, ನಾ ರಿಸಲ್ಟ್ ಗೊತ್ತಾಗ್ಯದ. ಈಗ ಕುಡಿ ಚೂಟೋದಕ್ಕ ಮತ್ತೆ ಕುಡಿ ಚೂಟ್ಲಾರ್ದಕ್ಕ ಏನಾದ್ರು ವ್ಯತ್ಯಾಸ ಕಾಣಬಹುದಲ್ಲ ನೀವು? ಬಹಳ ವ್ಯತ್ಯಾಸ ಅದ ಸರ್. ಅದ್ ಯಾವ ರೀತಿ ಅಂತ ಹೇಳ್ತೀರಿ? ಅದು ಯಾವ ರೀತಿ ಅಂತ ಅಂದ್ರೆ ಸರ, ಈಗ ನಾವು ಕುಡಿ ಸುಡ್ಲಿಲ್ಲ ಅಂದ್ರೆ ಒಂದು ಕಡ್ಲಿ ಗಿಡಕ್ಕೆ 3 ಟಿಸಲು ಅಷ್ಟು ಹೊಡಿತೈತಿ. ಈಗ ಆ 3 ಟಿಸಲನ್ನ ನಾವು ಕುಡಿ ಸುಟ್ ಕಟ್ ಮಾಡಿದೇವ ಅಂದ್ರ 3 ಒಂದ್ ಟಿಸಲ್ಗೆ 6 ಟಿಸಲು ಹೊಡಿತೈತಿ. ಅಂದ್ರೆ ಅದು 3 ಹೋಗಿ 18 ಟಿಸಲಕ್ಕ ಸರ್. ಅದು ಇದರಿಂದ ಅದು 18 ಟಿಸಲಾಗಿ ಹೊಡಿತಂದ್ರ ಕಡ್ಲಿ 18 ಟಿಸಲ್ಗೆ ಹೂವಕಾಯಿ ತಯಾರಾಗ್ತದಲ್ರಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನಾಗತ್ತೆ ಅಂದ್ರೆ, ಈಗ ಒಂದ್ ಟಿಸಲ್ ನಾವು ಚುಟ್ಟಿದೇವ ಅಂದ್ರೆ 1:3 ಆಗತ್ತ, ಆ 3:9 ಆಗತ್ತ. ಈ ತರನಾಗಿ ಅದು ಹೂವ ಮತ್ತ ಕಾಯಿಗಳನ್ನ ಹೆಚ್ಚಿಗೆ ನೀವು ಪಡಿಬಹುದು ಅಂತ. ಆಲ್ರೆಡಿ ನಾನು ಈಗ ನಾವು ಮಷಿನ್ ಸ್ವಲ್ಪ ಲೇಟ್ ಆಗದ. ನಾ ಏನ್ ಮಾಡಿದ್ ನಮ್ ಹೆಣ್ಮಕ್ಳು ಹಚ್ಚಿಸಿ ಬಿತ್ತು ಟೈಮ್ ತಿಳಿಸಲತ್ತಿರ್ತದ ನಮಗೆ, ಬಿತ್ತಿಂದ ಆ ದಂಡಿಗೆ ಈ ದಂಡಿಗೆ ತಿಳಿಸಲತ್ ಹಾಕಿರ್ತೇವ. ನಮ್ ಮನಿಯೊಳಗೆ ಏನಿದೆ, ನಮ್ ಮಿಸ್ಸಸ್ ಅವರಿಗೆ ಕೂತ್ ಏನ್ ಮಾಡ್ತೀವಿ, ಮನಿಗೆ ಪಲ್ಯನೂ ಆಗ್ತದ, ಮತ್ತ ಆ ದಂಡಿಗೆ ಒಂದ್ 12 ಸಲ ಬಿತ್ತಿರ್ತೇವೆ, ಈ ದಂಡಿಗೆ 12 ಸಲ ಬಿತ್ತಿರ್ತೇವ್, ತೆಲ್ಸಾಲತ್ತ ಹಾಕಿರ್ತೇವ. ಇಗುರು ಚೂಟ್ ನೋಡು, ಎಣ್ಣೆ ಹೊಡೆದ ಹೆಂಗು ಆಗೈತಿ ಚೂಟ್ ಗೊತ್ತಾಕದ. ಇದು ಅಂದ್ರೆ ಚೂಟಿದೇವ, ಈ ಚೂಟೆ ಎಷ್ಟ್ರಿ? ಅವತ್ತು ಎಣ್ಣೆ ಹೊಡೆದ ದಿವಸ ಚೂಟ್ಯಾರ 10 ದಿನ ಆತು. ಅವು ಗಿಡ ಒಂಥರ ಗಡಸ್ ಆಗ್ಬಿಟ್ಟೈತೆ ಅದು. ಇವು 3 ಲ್ಯಾಕಾಗಿ 3 ಟಿಸಲಾಗಿ ನಿಂತಿದ್ ಗಿಡ, 3 ಕುಡಿ ಚೂಟ್ಯಾರಲ್ಲ, ಈಗ ಅದು ಒಂಥರ ತೆಂಗಿನ ಚೂಟ ತರ ಅಟ್ಟು ಪಡ್ಲಿ ಹೊಡೆದ್ಬಿಟ್ಟದ ಗಿಡಾನೆ. ಆ ಎಣ್ಣೆಗೆ ನಾ ಕುಡಿ ಚೂಟಿದ್ದಕ್ಕ ನೋಡಿದ್ರೆ ಬಹಳ ಫರ್ಕ್ ಅದ. ಅಂದ್ರೆ ರಾಸಾಯನಿಕದವ್ರಕ್ಕಿಂತ ನಿಮ್ ಬೆಳೆ ಉತ್ತಮ ಆಗೈತೆ ಅಂತ ಹೇಳ್ತಾ ಇದ್ದೀರಿ? ಉತ್ತಮ ಸರ್. ವಿಠಲ್ ಬಸಪ್ಪ ರೋಗಿಯವರೇ, ಈ ತನಕ ನಮಗ ಈ ಈರುಳ್ಳಿ ಕಡಲೆ ಬೆಳೆಯೊಳಗ ಹೋಮಿಯೋ ಕೃಷಿಯನ್ನ ಬಳಸಿನ ಅಂತ ಹೇಳಿದ್ರಿ. ಅದರಲ್ಲಿರುವಂತಹ ಬೆಳೆಗಳಲ್ಲಿ ಇರುವಂತಹ ವ್ಯತ್ಯಾಸವನ್ನು ನೀವು ಕಂಡುಕೊಂಡ್ರಿ, ಆದ್ರೆ ಇನ್ನು ನೀವು ಅದರ ಇಳುವರಿಯನ್ನ ಪಡೆದಿಲ್ಲ. ಇಳುವರಿ ಇನ್ನು ತಗೊಂಡಿತ್ತು, ಆದ್ರೆ ಈ ಬೆಳೆ ಮ್ಯಾಗ ನಂಗೆ ಗೊತ್ತಾಗಿದೆ ಸರ್. ಇಳುವರಿನ ತಗೊಳ್ತೀನಿ ನನಗ 100 ನನಗ ಆತ್ಮವಿಶ್ವಾಸ ಇದೈತಿ ಸರ್. ಅದೇ ರೀತಿ ಈಗ ಈರುಳ್ಳಿ ಕಡಲೆ ಯಾಕ ಇನ್ನು ಹೆಚ್ಚಿನ ಬೆಳೆಗಳಲ್ಲಿ ನೀವು ಹೋಮಿಯೋ ಕೃಷಿಯನ್ನು ಬಳಸಿ ಹೆಚ್ಚಿನ ಲಾಭವನ್ನು ಪಡ್ರಿ ಅಂತ ಹೇಳ್ತಾ ಈಗ ನಮ್ಮ ರೈತರು ನಿಮ್ ಜೊತೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? ಹೇಳ್ತಾರ ಸರ್. ಹಾ ಹೇಳ್ರಿ. 9905911999. ಆತ್ಮೀಯರೆ, ವಿಠಲ್ ಬಸಪ್ಪ ರೋಗಿಯವರು ಹೇಳಿದಂತ ನಂಬರ್ ಅನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9905911999 ಈ ನಂಬರ್ ಕ ಕರೆ ಮಾಡಿ ವಿಠಲ್ ಬಸಪ್ಪ ರೋಗಿಯವರ ಅನುಭವವನ್ನ ತಾವು ಪಡಿಬಹುದು. ವಿಠಲ್ ಬಸಪ್ಪ ರೋಗಿಯವರೇ, ಇಲ್ಲಿ ತನಕ ತಮ್ಮ ಅನುಭವವನ್ನ ನಮ್ಮ ರೈತರ ಜೊತೆ ಹಂಚಿಕೊಂಡದಕ್ಕ ತಮಗ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಈರುಳ್ಳಿ ಮತ್ತು ಕಡಲೆ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ದೊನಶಾಳ ಗ್ರಾಮದ ರೈತರಾದ ವಿಠಲ್ ಬಸಪ್ಪ ರೂಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶಿದ್ರಾಯನ್ ಸಾಲುಂಕೆ. ಇನ್ನು ಮುಂದೆ ಕೇಳಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಮಹತ್ವ ಈ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆ. ಆತ್ಮೀಯರೇ, ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ್ ಅವರು ಕೂಡ ಇದ್ದಾರ. ಇವತ್ತಿನ ಕಾರ್ಯಕ್ರಮದೊಳಗ ವಿಠಲ್ ರೋಗಿ ಅವರು ಯಾವ ರೀತಿ ಹೋಮಿಯೋ ಕೃಷಿಯನ್ನು ಮಾಡುವುದಕ್ಕೆ ಒಪ್ಪಿಕೊಂಡ್ರು ಮತ್ತು ಅವರು ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಅವರದೇ ಆದಂತಹ ವಿಚಾರಗಳನ್ನ ಈಗ ಅವರಿಂದ ಕೇಳೋಣ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ. ಮೊದಲನೇದಾಗಿ ರೈತರಿಗೆ ಈ ಹಿಂಗಾರು ಬೆಳೆಗಳಾದಂತ ಜೋಳ, ಕಡ್ಲಿ ಮತ್ತೆ ಗೋಧಿ ಇವೆಲ್ಲ ಬಿತ್ತಾಕತ್ತಿದ್ರು. ಅದನ್ನ ನಾವು ಮುಂಗಾರಲ್ಲಿನೂ ಕೂಡ ಸಾಕಷ್ಟು ಜನ ರೈತರಿಗೆ ಮುಂಗಾರು ಬೆಳೆ ಆದಂತ ತೊಗರಿ, ಮೆಕ್ಕೆಜೋಳ ಆಮೇಲೆ ಇನ್ನಿತರ ಬೆಳೆಗಳಿಗೆಲ್ಲ ನಾವು ಮೆಡಿಸಿನ್ ಕುಡಿತೀವಿ. ಅಲ್ಲಿ ಒಬ್ರು ಶ್ರೀಶೈಲ ಹಳಕಟ್ಟಿ ಅಂತ ಹೇಳಿ ಅವ್ರದ್ದು ತೊನಶಾಳ ಹತ್ರನೇ ಜಮೀನು ಇರೋದ್ರಿಂದ ನಾನು ಅವ್ರಿಗೆ ಜೀರೋದಿಂದ ಸ್ಟಾರ್ಟ್ ಮಾಡಿದ್ವಿ. ಅವ್ರದ್ದು ಪ್ರತಿಯೊಂದು ಇದಕ್ಕೂ ಅವ್ರಿಗೆ ಮಾರ್ಗದರ್ಶನ. ನಮ್ದು ವಿಶೇಷವಾಗಿ ಮಾರ್ಗದರ್ಶನ ಹೆಂಗಿರ್ತದೆ ಅಂತಂದ್ರೆ ಸ್ಟಾರ್ಟಿಂಗ್ ನಾವು ಏನ್ ಮಾಡ್ಬೇಕಂತೀವಿ ಅದಕ್ಕಿಂತ ಮುಂಚೆ ಒಂದು ವಾರ ಆದ್ರೆ ಏನ್ ಮಾಡ್ಬೇಕಂತ ಸ್ಟಡಿ ಮಾಡಿರ್ತೀವಿ. ಅವ್ರಿಗೆ ತಿಳಿಸ್ತೀವಿ ನಾವು ಹೆಂಗ್ ಮಾಡ್ರಿ ಹೆಂಗ್ ಮಾಡ್ರಿ. ಅವ್ರಿಗೆ ವೆದರ್ ಪ್ರಿಡಿಕ್ಷನ್ಸ್ ಮಾಹಿತಿ ಕೊಡ್ತಿರ್ತೀವಿ. ಮಳಿ ಬರ್ತದ ಈ ಟೈಮ್ದ ಬೇಡ ಹಿಂಗ ಮತ್ತೆ ಸಾಲಿನ ಸಾಲ ಹಿಂಗ ಎಲ್ಲ ಪ್ರತಿಯೊಂದು ಮಾಹಿತಿ ಕೊಡ್ತೀವಿ. ನಮಗೆ ಒಂದೇ ಒಂದು ರೈತರ ಕಡೆಯಿಂದ ಏನ್ ಅಪೇಕ್ಷೆ ಪಡ್ತೀವಿ ಅಂತಂದ್ರೆ ಪ್ರತಿಯೊಂದು ವೀಕ್ಲಿ ಅಪ್ಡೇಟ್ಸ್ ಏನಿರ್ತಾವಲ್ಲ ನಮ್ಗೆ ವಾಟ್ಸ್ಆಪ್ ಮುಖಾಂತರ ಕಳಿಸ್ತಾರೆ, ಫೋಟೋ ಕಳಿಸ್ತಾರೆ, ನೋಡ್ರಿ ಇವತ್ತ ಈ ತರ ಡೆವಲಪ್ ಆಗಿದೆ, ಆಮೇಲೆ ಇಷ್ಟ ಏರಿಯಾ ನಾವು ಹೋಮಿಯೋ ಮೆಡಿಸಿನ್ ಯೂಸ್ ಮಾಡಿದ್ದೀವಿ, ಆಮೇಲೆ ಪಕ್ಕದಲ್ಲಿ ಕಂಪೇರ್ ಮಾಡಿನೂ ತೋರಿಸ್ತಾರ ನೋಡ್ರಿ. ಅವರು ಅವತ್ತೇ ಬಿತ್ತಾರ ನಾವು ಇವತ್ತೇ ಬಿತ್ತೀವಿ, ಅವ್ರದ್ದು ಕೆಮಿಕಲ್ ಯೂಸ್ ಮಾಡ್ಯಾರ ನಾವು ಹೋಮಿಯೋ ಯೂಸ್ ಮಾಡಿ ಎರಡಕ್ಕೂ ವ್ಯತ್ಯಾಸ ಏನಂತ ಫೋಟೋ ಕಳಿಸ್ತಾರ ಅವ್ರೆ. ನನಗೆ ಒಂದೇನಂದ್ರೆ ಬಹಳ ವಿಶೇಷತೆ ಅನಿಸಿದ್ದೆ ಏನಂತಂದ್ರೆ ಇದ್ರಾಗ ನಾವು ರೈತರಿಗೂ ಎಜುಕೇಟ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ತಾ ಅಂದ್ರೆ ಏನೋ ಈ ಕೆಮಿಕಲ್ ಇಂದ ನಾವು ಸಾವಯವ ವಿಷಮುಕ್ತ ಆಹಾರದ ಕಡೆ ನಾವು ಯಾವ ರೀತಿ ಹೋಗ್ಬೇಕು, ಆಮೇಲೆ ಇದರಲ್ಲಿ ಅವ್ರಿಗೆ ಲಾಭದಾಯಕನೂ ಆಗ್ಬೇಕು, ಆಮೇಲೆ ವಿಷಮುಕ್ತ ಆಹಾರನೂ ಆಗ್ಬೇಕು, ಆಮೇಲೆ ಮುಂಬರುವ ಪೀಳಿಗೆಗೆ ನಾವು ಭೂಮಿನೂ ಕೂಡ ವಿಷಮುಕ್ತ ಭೂಮಿನ ಬಿಟ್ಟು ಹೋಗ್ಬೇಕಲ್ಲ. ನಾವೆಲ್ಲ ಹಾಳು ಮಾಡಿ ಕೆಡಿಸಿ ಹೋದ್ರೆ ಮುಂದಿನ ತಲೆಮಾರಿಗೆ ಅದಕ್ಕೆ ಬಳಸಲಿಕ್ಕೆ ಯೋಗ್ಯವಾಗಬೇಕಲ್ಲ. ಅದಕ್ಕೆ ಆ ನಿಟ್ಟಲ್ಲಿ ನಾವು ಒಂದು ಒಂದು ಮಣ್ಣಿನ ಸಂರಕ್ಷಣೆ ಆಗಿರ್ಬೋದು ಮತ್ತೆ ಮನುಷ್ಯನ ಆರೋಗ್ಯ ದೃಷ್ಟಿಕೋನ ಇಟ್ಕೊಂಡು ವಿಷಮುಕ್ತ ಆಹಾರ ಬೆಳೆದ್ರ ಜೊತೆಗೆ ವಿಷಮುಕ್ತ ಆಹಾರ ನಾವು ತಿನ್ನೋದ್ರಿಂದ ಮನುಷ್ಯನ ಆರೋಗ್ಯನೂ ಹೆಚ್ಚಾಗ್ತದೆ. ಆ ನಿಟ್ಟಲ್ಲಿ ಅವರು ಶ್ರೀಶೈಲ್ ಅವ್ರಿಗೆ ನಾನು ಮೆಡಿಸಿನ್ ಕೊಡ್ತಾ ಬಂದೆ. ಅವ್ರ ತೋಟಕ್ಕೆ ಇವರು ಟ್ಯಾಕ್ಟರ್ಲೇ ಬಿತ್ತಲಿಕ್ಕೆ ಅದೆಲ್ಲ ಹೋಗ್ತಿದ್ರು ಅವರು. ಹೋದಾಗ ಅಲ್ಲಿಂದ ಅವರು ಪರಿಚಯ ಆಗಿ ನನ್ನ ನಂಬರ್ ತಗೊಂಡು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನಾನು ಸುಮಾರು ಸಾಯಂಕಾಲ 8-9 ಗಂಟೆ ಫೋನ್ ಮಾಡಿ ಅರ್ಧ ತಾಸಿಟ್ಲೆ ಮಾತಾಡೋರು ಅವರು. ಅದಕ್ಕೆ ನಾನು ಹೇಳಿದೆ ನಾ ಎಷ್ಟು ಇನ್ಫಾರ್ಮೇಶನ್ ಕೊಡ್ಬೇಕು ಅಷ್ಟು ಫೋನಲ್ಲಿನೂ ಕೊಟ್ಟೆ. ಇಲ್ಲ ಒಂದ್ಸರಿ ನೀವು ಆಫೀಸಿಗೆ ಬರ್ರಿ, ನಿಮ್ಗೆ ಏನೇನು ಸಮಸ್ಯೆ ಅದೆಲ್ಲ ಕೂತು ಫೇಸ್ ಟು ಫೇಸ್ ನಿಮ್ದು ಏನು ಸಮಸ್ಯೆ ಅದಕ್ಕೆ ಸೊಲ್ಯೂಷನ್ ನಾ ಹುಡುಕೊಡ್ತೇನೆ, ನೀವು ಬೇಕಾದ್ರೆ ಸ್ಟಾರ್ಟ್ ಮಾಡ್ರಿ ಅಂತಂದ್ರೆ. ಅದೇ ರೀತಿ ಅವರು ಬಂದರು, ನಮ್ಮಲ್ಲಿ ಬರೇ ಔಷಧ ಉಪಚಾರ ಅಲ್ಲ ಕೃಷಿ ಯಂತ್ರೋಪಗಳ ಬಗ್ಗೆನೂ ಮಾಹಿತಿ ತಗೊಂಡ್ರು, ಆಮೇಲೆ ಯಾವ್ಯಾವ ಬೆಳೆಗೆ ಯಾವ ರೀತಿ ಮೆಡಿಸಿನ್ ಯೂಸ್ ಮಾಡ್ಬೋದು ಏನು ಅದರದ್ದು ಮಾಹಿತಿ ಕೊಟ್ಟೇವಿ. ಈಗ ಔಷಧ ಕೊಡೋದಕ್ಕಿಂತ ಇಂಪಾರ್ಟೆಂಟ್ ಅದು ಬಳಸೋ ವಿಧಾನ ಏನಿರ್ತದೆ, ಯಾವ ರೀತಿ ಯಾವ ಸಂದರ್ಭದಾಗ ಹೇಗೆ ಬಳಸ್ಬೇಕು ಅನ್ನೋದು ಗುರುತಾತಂದ್ರೆ ಅವರು 100% ಅದರಲ್ಲಿ ಪೂರ್ತಿ ಒಬ್ರು ನುರಿತ ವೈದ್ಯ ಹೆಂಗೆ ಇರ್ತಾರ ಹಂಗೆ ಕೃಷಿಯಲ್ಲಿ ಅವ್ರಿಗೆ ನಾಲೆಜ್ ಕೊಟ್ಟೆವತ್ತಂದ್ರ ಅವರಿಂದ 4 ಜನ ರೈತರು ತಯಾರಾಗ್ತಾರೆ. ಒಬ್ರು ವಿಷಮುಕ್ತ ಸ್ಟಾರ್ಟ್ ಮಾಡಿದಂದ್ರ ಸುತ್ತಮುತ್ತ ವಿಷಮುಕ್ತ ಆಲಕ್ ಹೋಯ್ತಂದ್ರೆ ಪೂರ್ತಿ ಪರಿಸರನೇ ವಿಷಮುಕ್ತ ಆಗ್ತದೆ ಅನ್ನೋದು ದೃಷ್ಟಿಕೋನ ಇಟ್ಕೊಂಡು ಇದು ಬಹಳ ಚಂದ ಸ್ವಲ್ಪ ಸ್ಲೋ ಪ್ರೊಸೆಸ್ ಇದ್ರು ಚೆನ್ನಾಗಿ ವರ್ಕೌಟ್ ಆಗತೈತಿ. ಎಲ್ಲಾ ರೈತರು ಅದನ್ನ ಬಳಸ್ತಾ ಇದಾರ, ಅದರ ಉಪಯೋಗ ತಗೋತಾ ಇದಾರ, ಕಂಪ್ಯಾರಿಸನ್ ಮಾಡ್ತಾ ಇದಾರ. ಮತ್ತೆ ಯಾವ್ದೇ ರೀತಿ ನಾವು ಫೋರ್ಸ್ ಮಾಡಕ್ ಹೋಗಲ್ಲ, ನೀವು ಸ್ವಯಂ ಪ್ರೇರಿತ ನೀವು ಕಲೀರಿ, ನೀವು ಕಂಪೇರ್ ಮಾಡ್ರಿ, ಅದಕ್ಕೆ ವ್ಯತ್ಯಾಸ ಸರಿ ಅನಿಸ್ತು ಚಲೋ ಅನಿಸ್ತಂದ್ರೆ ಮುಂದುವರಿರಿ. ಅದಕ್ಕೆ ಈ ನಿಟ್ಟಿನಲ್ಲಿ ನಾವು ರೈತರಿಗೆ ಒಂಥರ ಹ್ಯಾಂಡ್ಸ್ ಆನ್ ವರ್ಕ್ಶಾಪ್ ತರನು ಆಕೈತಿ, ಅವ್ರಿಗೆ ಒಂದು ಅವೇರ್ನೆಸ್ ತಿಳುವಳಿಕೆನೂ ಬರ್ತೈತಿ, ಆಮೇಲೆ ನಿರಂತರ ಸಂಪರ್ಕ ಮತ್ತೆ ನಿರಂತರ ನಾವು ಅದ್ರ ಜೊತೆ ಡಿಸ್ಕಷನ್ ಮಾಡೋದು, ಸಮಸ್ಯೆಗೆ ಪರಿಹಾರ ಹುಡುಕೊಳ್ಳೋದ್ರ ಜೊತೆಗೆ ಹೊಸ ಹೊಸದ ಹಂಗೆ ಅನ್ವೇಷಣೆನೂ ಆಗ್ತಿರ್ತಾವು, ಅದ್ರ ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರನೂ ಸಿಗ್ತಾ ಇರ್ತೈತಿ. ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಇವತ್ತು ಹೇಳ್ಬೇಕಂದ್ರೆ ಹೋದ ವರ್ಷ ನಾವು ಬರೀ 5,000 ಎಕರೆ ಅಂತಲ್ಲ, ಇನ್ನು ಮುಂದಿನ ದಿನಗಳಲ್ಲಿ 100,000 ಎಕರೆನೂ ನಾವು ಭೂಮಿನ ವಿಷಮುಕ್ತ ಆಹಾರ ಮಾಡಬೇಕಂತ ಹೇಳಿ ಪ್ರಯತ್ನ ಪಡ್ತಾ ಇದೀವಿ. ಅದೇ ರೀತಿ ರೈತರು ಕೂಡ ಸಾಕಷ್ಟು ಸಹಕಾರ ಕೊಡ್ತಾ ಇದ್ದಾರೆ. ರೈತರ ಜೀವನ ಹಸನಾಗಬೇಕು, ರೈತರ ಜೀವನ ಸಸ್ಟೈನಬಲ್ ಕಡೆ ಹೋಗ್ಬೇಕು, ಅವ್ರ ಜೀವನ ಚೆನ್ನಾಗಾಗ್ತದಂದ್ರೆ ದೇಶದ ಜೀವನನೇ ಚೆನ್ನಾಗಾದಂಗ ತಿಳ್ಕೊಂಡು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ವಿಠಲ್ ರೋಗಿ ಅವರು ಕೂಡ ಸಾಕಷ್ಟು ತಿಳ್ಕೊಂಡಿದ್ದಾರೆ, ಅದರಲ್ಲಿ ಯಾವ ರೀತಿ ಹ್ಯಾಂಗ್ ಮಾಡಬೇಕು. ಪ್ರತಿಯೊಂದು ಅಲ್ಲಿ ಎಲ್ಲರೂ ಹೋಯ್ತು ಅಲ್ಲಿ ಸರಿ ಅನ್ನಿಸ್ತಂದ್ರೆ ಅಲ್ಲಿ ಅದ್ರ ಬಗ್ಗೆ ವಿಚಾರಿಸ್ತಾರ, 4 ಮಂದಿ ಕೇಳ್ತಾರೆ ಹ್ಯಾಂಗ ಏನು. ಫಸ್ಟ್ ಅವ್ರು ಎಜುಕೇಟ್ ಆಗ್ಬೇಕು ಹೇಗೆ. ಈಗ ನಾವೇನೋ ಹೇಳ್ತೀವಿ ಚಲೋ ಅದ ಇದನ್ನ ವೈದ್ಯ ಯೂಸ್ ಮಾಡುತ್ತೆ, ಬಟ್ ಅದು ವೈದ್ಯ ಯೂಸ್ ಮಾಡಿ ಅವ್ರಿಗೆ ಕನ್ಫರ್ಮ್ ಅನಿಸಿದ ಅವ್ರು ಅವಾಗ 4 ಮಂದಿ ಹೇಳಬೇಕು. ಅಂದಾಗ ಮಾತ್ರ ಎಲ್ಲ ಅದು ರೈತರು ಒಂದು ಸಸ್ಟೈನಬಲ್ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಸಾಧ್ಯ ಐತಿ. ಕಲಿಬೇಕು ಕಲಿಬೇಕು ಕಲ್ತ್ಕೋತೆ ಅದನ್ನ ನಾವು ಹೆಚ್ಚಿನ ಇಳುವರಿ ವಿಷಮುಕ್ತ ಆಹಾರ ಎಲ್ಲಾನು ನೋಡ್ಬೇಕಲ್ಲ. ನಾವು ಬರೇ ಒಂದಾದ್ರೆ ಬರೇ ಆದಾಯ ಅಷ್ಟೇ ನೋಡಿ ಕೆಮಿಕಲ್ ಹಾಕೊಂಡು ಹುಯಿ ಅಥವಾ ಬೆಳೆದ ಕಿಶಿಂದ ಅದು ರೊಕ್ಕ ನೋಡಿಕ್ಷಿಂದ ಅನಾರೋಗ್ಯ ಆಗೋದಕ್ಕಿಂತ ನಾವು ಒಳ್ಳೆ ಆರೋಗ್ಯ ಕೊಡೋದು ಚಲೋ ಅಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಕೂಡ ಹೋಮಿಯೋ ಮೆಡಿಸಿನ್ ಬಳಸ್ತಾ ಇದ್ದಾರೆ, ಅದ್ರ ರಿಸಲ್ಟ್ ಹೇಳ್ತಾ ಇದ್ದಾರೆ. ಆಮೇಲೆ ಏನೇ ಸಮಸ್ಯೆ ಹವಾಮಾನ ವೈಪರೀತ್ಯ ಹೆಚ್ಚು ಕಡಿಮೆ ಆದಾಗಿಸೋದಕ್ಕೆ ಕೆಲವೊಂದು ರೋಗ ಬಾಧೆಗಳು ಬರ್ತಿತ್ತು ಅದಕ್ಕೂ ಕೂಡ ಹೋಮಿಯೋಪತಿಯಲ್ಲಿ ಸೊಲ್ಯೂಷನ್ ಇದೆ. ಪ್ರತಿಯೊಂದು ಇದಕ್ಕೆ ಸಮಸ್ಯೆ ಇರ್ತಾರೆ, ಸಮಸ್ಯೆ ಪರಿಹಾರ ಇದೇ ಇರ್ತದೆ. ಬಟ್ ಆ ಸಮಸ್ಯೆ ಯಾವ ವಿಧಾನದಿಂದ ಯಾವ ಸಂದರ್ಭದಾಗ ಯಾವಾಗ ಅದನ್ನು ಪರಿಹರಿಸಬೇಕು ಅದನ್ನು ತಿಳ್ಕೊಂಡ್ರೆ ಮಾತ್ರ ಈಸಿಯಾಗಿ ರೈತರ ಸಮಸ್ಯೆಗಳನ್ನು ಪರಿಹಾರ ಕೊಡಬಹುದು. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ವಿಠಲ್ ರುಗಿ ಅವರು ಕೂಡ. ಹಾಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಬೆಳೆಗೂ ಕೂಡ ಅಪ್ಲೈ ಮಾಡಿ ನೋಡ್ತಾ ಇದ್ದಾರೆ. ಕೃಷಿ ಮಾಹಿತಿ ಮತ್ತು ಹೋಮಿಯೋ ಕೃಷಿ ಮಾಹಿತಿ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಗಿರೀಶ್ ಭದ್ರಗೊಂಡ ಅಂತಂಥೇಳಿ ನಂದು ಮೊಬೈಲ್ ನಂಬರ್ ತಗೊಳ್ರಿ, ನೀವು ಕಾಲ್ ಮಾಡ್ಬೋದು, ನಿಮ್ಮ ಸಮಸ್ಯೆ ಹಂಚ್ಕೋಬಹುದು, ಅದಕ್ಕೆ ಪರಿಹಾರ ಒದಗಿಸುವ ಪ್ರಯತ್ನ ನಾವು ಮಾಡ್ತೀವಿ. ನನ್ನ ದೂರವಾಣಿ ಸಂಖ್ಯೆ 9920213996. ಆತ್ಮೀಯರೇ, ವಿಠಲ್ ರುಗಿ ಅವರು ಏನು ಇವತ್ತ ವಿಷಮುಕ್ತವಾದಂತಹ ಒಂದು ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳುವಂತಹ ಒಂದು ವಿಚಾರಕ ತಮ್ಮನ್ನ ತಾವು ಹೋಮಿಯೋ ಕೃಷಿಗೆ ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿ ತಾವು ಅವರನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿ ತಾವು ಕೂಡ ಇಂತಹ ಪ್ರಯೋಗದೊಳಗ ತಮ್ಮನ್ನ ತಾವು ತೊಡಗಿಸಿಕೊಂಡ್ರೆ ಒಳ್ಳೆಯದಾಗ್ತದ ಅನ್ನುವಂತ ಒಂದು ವಿಚಾರದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಮಹತ್ವ ಈ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ರೈತ ಬಾಂಧವರಿ, ಕಾರ್ಯಕ್ರಮದಲ್ಲಿ ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತದ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 3 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇಲ್ಲ. ಇನ್ನು ಗರಿಷ್ಠ ಉಷ್ಣಾಂಶ 30-31 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 15-16 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ ಶೇಕಡ 72-74 ಮತ್ತು ಕನಿಷ್ಠ ಆರ್ದ್ರತೆ ಶೇಕಡ 33-35 ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಮುನ್ಸೂಚನೆಯನ್ನು ಪರಿಗಣಿಸಿ ರೈತ ಬಾಂಧವರು ಮುಂದೆ ಹೇಳುವಂತಹ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆಯನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೆಲವು ಕೃಷಿ ಕ್ರಮಗಳೆಂದರೆ, ಮುನ್ಸೂಚನೆಯಂತೆ ಮುಂದಿನ 3 ದಿನಗಳಲ್ಲಿ ಮಳೆಯಾಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಯಿಸಬೇಕು. ಹಿಂಗಾರಿ ಬೆಳೆಗಳಾದ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇತರೆ ಬೆಳೆಗಳಲ್ಲಿ ಅಂತರ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತೈತೆ. ಇನ್ನು ಕಟಾವು ಮಾಡಿದಂತಹ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಭತ್ತ ಕಟಾವು ಮಾಡದಂತಹ ರೈತ ಬಾಂಧವರು ಹಲವೆಡೆ ಭತ್ತದ ಕಟಾವು ನಡೆದಿದ್ದು, ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆಯನ್ನು ಹಾಕಬೇಕು. ಬಣವೆ ಹಾಕುವಂತಹ ಮೊದಲು ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಬಿಡಬೇಕು. ಇನ್ನು ಕಡಲೆ ಬಿತ್ತನೆ ಮಾಡದಂತಹ ರೈತ ಬಾಂಧವರು ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಕೌಲೊಡೆದು ಉತ್ತಮ ಇಳುವರಿಯನ್ನು ಪಡೆಯಬಹುದಾಗಿರುತ್ತದೆ. ಇನ್ನು ಹಿಂಗಾರಿ ಜೋಳ ಬಿತ್ತನೆ ಮಾಡಿದಂತಹ ರೈತ ಬಾಂಧವರು ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವಂತಹ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನು ಒದಗಿಸಬೇಕು. ಬೇಗ ಬಿತ್ತಿದಂತಹ ಅಂದರೆ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯೇ ಆಗುತ್ತದೆ. ಅಲ್ಲದೆ 12-15 ದಿನಗಳ ಬಳಿಕ ಪುನರಾವರ್ತನೆ ಮಾಡಬೇಕು. ಇನ್ನು ಹತ್ತಿ ಬಿಡಿಸುವಂತಹ ಸಂದರ್ಭದಲ್ಲಿ ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ಹತ್ತಿಯನ್ನು ಬಿಡಿಸತಕ್ಕದ್ದು. ಇನ್ನು ಕೋಳಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಚಳಿಗಾಲವಿರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಬ್ಗಳ ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬೇಕು. ಕುರಿ ಸಾಕಾಣಿಕೆ ಮಾಡುವಂಥವರು ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಅಥವಾ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವಂತಹ ಸಂದರ್ಭವಿರುತ್ತೆ. ಇನ್ನು ಜಾನುವಾರುಗಳಿಗೆ ಸಂಬಂಧಪಟ್ಟಂತೆ ರಾತ್ರಿಯ ತಾಪಮಾನ ಇಳಿಕೆಯಾಗುವುದರಿಂದ ಜಾನುವಾರುಗಳನ್ನು ಬೆಳಗಿನ ಬೆಚ್ಚಗಿನ ಜಾಗಗಳಲ್ಲಿ ಕಟ್ಟಿಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು. ಹಾಗೆ ಹೆಚ್ಚು ಗಾಳಿ ಆಡದಂತೆ ನೋಡಿಕೊಳ್ಳಬೇಕು. ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಂಧವರೇ, ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾಗಭೂಷಣ ಘನಮಠಿ ಶಿವಯೋಗಿಗಳ ರಚಿಸಿದ ಕೃಷಿ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಓದು ಹಾಗೂ ವ್ಯಾಖ್ಯಾನದ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದಾಗಿತ್ತು ಇಂದಿನ ಕೃಷಿ ರಂಗ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ಜಾಹೀರಾತು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಜನಪದ ಸಂಗೀತದಲ್ಲಿ ಈಗ ಕೇಳಿ ಭಜನಾ ಪದಗಳನ್ನು ಮಾನ್ವಿ ತಾಲೂಕಿನ ಪೋತ್ನಾಳ ಗ್ರಾಮದ ಹುಚ್ಚ ಬುಡ್ಡಪ್ಪ ಹಾಗೂ ಸಂಗಡಿಗರಿಂದ. ಆಧಾರ ಧೋ